ನಮ್ಮವರೀಗ ನೀವು ಈ ವೃತ್ತಿ ಮಾರ್ಗದರ್ಶನವನ್ನು ನೀಡುವುದರ ನಂತರದ ಹಂತದಲ್ಲಿ ನೀವು ಸ್ವತಃ ಕೃಷಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರಿ, ಈ ಕೃಷಿ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ? ನನ್ನ ತಾಯಿಯವರಿಗೆ ಕೃಷಿ ಬಹಳ ಆಸಕ್ತಿ ಇತ್ತು. ಬಟ್ ನಮ್ಮ ಕುಟುಂಬದಲ್ಲಿ ಸಿರಿಸಿಯಲ್ಲಿ ಎಲ್ಲೂ ನಮ್ಮ ಕೃಷಿ ವ್ಯಾಪಾರಸ್ಥ ಕುಟುಂಬ, ನಾವು ಘಟ್ಟದ ಕೆಳಗಿಂದ ಬಂದವರು. ಅಲ್ಲಿ ಜಮೀನು ಅಲ್ಲೇ ಆವಾಗ ಸ್ವಾತಂತ್ರ್ಯ ಸಂಗ್ರಾಮ ಟೈಮ್ನಲ್ಲಿ ಭೂ ಚಳವಳಿಯಲ್ಲಿ ಆವಾಗ ತ್ಯಾಗ ಮಾಡಿ ಬಂದ ಕುಟುಂಬ. ಬಟ್ ಇಲ್ಲಿ ನಮ್ಮ ಹತ್ರ ನಮ್ಮ ಮನೆ ರಕ್ತದಲ್ಲಿತ್ತು. ಹೌದು, ಆವಾಗ ನನ್ನ ಮನಸ್ಸಿನಲ್ಲಿತ್ತು ನಾನು ಕೃಷಿ ಮಾಡಬೇಕು ಅಂತೇಳಿ. ಆದರೆ ಮಾಡೋದು ಹೇಗೆ, ಮನೆಯಲ್ಲಿ ಯಾರಿಗೂ ಇಚ್ಛೆ ಇಲ್ಲ, ಮತ್ತೊಂದು ಅಂಗಡಿ ಬೇಕಾದರೂ ಮಾಡ್ರಿ ಅಂತ ಹೇಳ್ತಿದ್ರು. ಸೊ ಆವಾಗ ನಾನು ಏನು ವಿಚಾರ ಮಾಡಿದೆ ಅಂತೇಳಿದ್ರೆ, ಏನು ಬೇಕಾದ್ರೂ ಆಗಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡೋಣ ಅಂಥೇಳಿ ಧೈರ್ಯ ಮಾಡಿ ಮಾಡಿದೆ. ಸೊ ಒಂದು 2-3 ಎಕರೆ ಅಷ್ಟೇ, 3 ಎಕರೆ ತೆಗೆದುಕೊಂಡು ಸಿರಿಸಿಯಲ್ಲೇ ಇಲ್ಲಿಂದ 7 ಕಿಲೋಮೀಟರ್ನಲ್ಲಿ ನಮ್ಮ ಒಬ್ಬ ಸನ್ಮಿತ್ರರು ಕೂಡ ಅದನ್ನು ಸಪೋರ್ಟ್ ಮಾಡಿದರು, ಅದನ್ನು ಜಮೀನು ಹುಡುಕಿ ಕೊಟ್ಟು ಮಾಡಿ. ನಂತರ ಅಲ್ಲಿ ನಾನು ಏನು ಮಾಡಿದೆ ಅಂತೇಳಿದರೆ, 3.5 ಗುಂಟ ಬ್ಲಾಕ್ಸ್ಗಳನ್ನು ಮಾಡಿದೆ. ಮಾಡಿ ಯಾರು ಏನು ಹೇಳಿದರೂ ಕೂಡ 3.5 ಗುಂಟೆದೆಲ್ಲ ಮಾಡೋದು. ಸಕ್ಸಸ್ ಆದರೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮುಂದೆ ಮಾಡೋಣ ಅಂಥೇಳಿ. ಉದಾಹರಣೆಗೆ ಔಷಧಿ ಗಿಡಗಳು ಬಂತು, ಅದರ ನಂತರ ಫಾರೆಸ್ಟ್ ಪೀಸಸ್ ಇರ್ಬೋದು, ಹಣ್ಣಿನ ದಿನ ಇರ್ಬೋದು, ಯಾಲಕ್ಕಿ. ಸೊ ನಾನು ನನ್ನ ಕೃಷಿಯಲ್ಲಿ ನಾನು ಗೆದ್ದಿದ್ದು, ನಾನು ಸಮಾಧಾನ ಪಟ್ಟಿದ್ದು, ಮತ್ತು ನಾನು ಈ ಹಂತಕ್ಕೆ ಬರಲಿಕ್ಕೆ ಕಾರಣ ಯಾಲಕ್ಕಿ ಕೃಷಿ. ಯಾಲಕ್ಕಿ ಮಡಿಗಳನ್ನು ಮಾಡಿ ಆ ಸಸಿಗಳನ್ನು ಮಾಡಿ ಮಾರಾಟ ಮಾಡಬೇಕಿತ್ತು ನರ್ಸರಿ. ಅದು ನನಗೆ 90% ರಿಸಲ್ಟ್ ಬಂತು ಅವಾಗ. ಆ ಜರ್ಮಿನೇಷನ್ ಭಾಳ ಕಷ್ಟ ಅದಕ್ಕೆ. ಹೌದು, ಅದಕ್ಕೆ ಏನು ಮಾಡಿದ್ವಿ ಅಂದರೆ ನೈಸರ್ಗಿಕ ಟ್ರೀಟ್ಮೆಂಟ್ ಮಾಡಿದ್ವಿ. ನಂತರ ಈ ನೆಲ್ಲಿಕಾಯಿಯ ಎಲೆ ಇರ್ತಲ್ಲ, ಅದನ್ನು ಬೆಡ್ ಮೇಲೆ ಹಾಕಿಬಿಟ್ರೆ ಅದು ಒಳ್ಳೇದು ಬರ್ತದೆ ಅಂತ ಕೇಳಿದೆ. ನೋಡಿ, ಇವೆಲ್ಲ ಸಾಮಾನ್ಯ ರೈತರ ಹತ್ರನೇ ಕೇಳ್ಕೊಂಡಿದ್ದು. ಆವಾಗ ನನಗನ್ನಿಸ್ತು, ನಾವು ಒಬ್ಬ ಸಾಮಾನ್ಯ ರೈತನ ಹತ್ರ ಮಾತಾಡೋದೇ ಇಲ್ಲ, ನಾವು ಈ ದೊಡ್ಡ ಸೈಂಟಿಸ್ಟೋ ಅಥವಾ ಯಾವುದೋ ಒಬ್ಬ ಅಧ್ಯಾಪಕರ ಹತ್ರ ಮಾತ್ರ ಮಾತಾಡ್ತೇವೆ ಅಥವಾ ಪ್ರಶಸ್ತಿ ಪಡೆದವ್ರ ಹತ್ರ. ಸಾಮಾನ್ಯ ರೈತನ ಹತ್ರ ಇದ್ದಿದ್ದಷ್ಟು, ಯಾಕಂದರೆ ಅವನು ಸೋತು ಗೆಲ್ತಾನೆ. ನಾವು ಸೋತವ್ರ ಹತ್ರ ಕೇಳಿದರೆ ಗೆಲ್ಲಲಿಕ್ಕೆ ಆಗ್ತದೆ ಅನ್ನೋದು ಆವಾಗ ನನಗೆ ಗೊತ್ತಾಯಿತು. ಸೊ ನಂತರ ನಾನು ನಿಧಾನವಾಗಿ ಔಷಧಿ ಸಸ್ಯಗಳ ಬಗ್ಗೆ ನನಗೆ ಒಲವು ಬಂತು. ಅಂದರೆ ನಮ್ಮಲ್ಲಿ ಮಲೆನಾಡಿನಲ್ಲಿ ಎಲ್ಲದು ಔಷಧಿ, ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇತ್ತು ಅಂದರೆ, ಸದ್ಯದಲ್ಲಿ ಆ ಗಿಡಗಳನ್ನು ತೆಗಿಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲಾಗಿದ್ರು. ಆವಾಗ ನನಗನ್ನಿಸ್ತು ಫ್ಯೂಚರ್ನಲ್ಲಿ ಆಯುರ್ವೇದಿಕ್ಕೆ ಬೇಕು, ರಾ ಮಟೀರಿಯಲ್ ಬೇಕು. ಸೊ ಈಗಲೇ ನಾವು ತಯಾರಿ ಯಾಕೆ ಮಾಡಬಾರ್ದು ಇದನ್ನು? ಅಡವಿ ಅರಣ್ಯ ನಾಶ ಮಾಡೋದು ಬದಲಿಗೆ ನಾವು ಹೇಗೆ ಕೃಷಿ ಮಾಡ್ತೇವೆ, ಈ ಔಷಧಿ ಸಸ್ಯಗಳನ್ನು ಬೆಳೆಸೋದು, ಕಮರ್ಷಿಯಲ್ ಆಗಿ ಮಾಡಿ ಅದನ್ನು ಮಾರಾಟ ಮಾಡೋದು, ಇದರಿಂದ ಅರಣ್ಯವನ್ನು ಉಳಿಸ್ದಂಗಾಯಿತು. ಜೊತೆಗೆ ರೈತ ಬೆಳೆದು ಸಮೃದ್ಧಿ ಬರಲಿಕ್ಕೂ ಆಗ್ತದೆ. ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿದೆ ನಾನು. ಉದಾಹರಣೆಗೆ ಕೋಕಮ್, ಬಿಳೆ ಮುರುಗಲಿದೆ. ಬಿಳೆ ಮುರುಗಲು, ಈಗ ಕೆಂಪು ಮುರುಗಲು ಗೊತ್ತಿದೆ, ಬಟ್ ಬಿಳೆ ಮುರುಗಲು ಔಷಧಿ ಗುಣ ಹೈಯೆಸ್ಟ್ ಇದೆ ಅದರಲ್ಲಿ. ಸೊ ಅದನ್ನು ಮಾಡಿದ ನಂತರ ಅರವಾವಿಯಲ್ಲಿ ಏನು ಸ್ಟೇಷನ್ ಇದೆ, ಅಗ್ರಿಕಲ್ಚರ್ ಇದರದ್ದು ರಿಸರ್ಚ್ ಸೆಂಟ್ರ್ ಇದೆ ಔಷಧಿ ಸಸ್ಯದ್ದು, ಅವರಿಗೆ ನಾನು ಕಸಿ ಮಾಡಿ ಗಿಡ ಕೊಟ್ಟೆ ಆ ಕಾಲದಲ್ಲಿ. ಆವಾಗ ಅಲ್ಲಿ ಹೋದ್ವಿ, ಅವ್ರ ಜೊತೆಗೆಲ್ಲ ಸಂಪರ್ಕ ಆದ ನಂತರ ಅವರು ಔಷಧಿ ಸಸ್ಯ ಕೊಟ್ಟರು, ಕಿಣಿಯವರು ಬಂದು ನಮಗೆ ನಮ್ಮ ಸೆಂಟ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನನಗೆ ಇಷ್ಟು ಖುಷಿಯಾಯಿತು. ಅಬ್ಬ, ಈ ಸೆಂಟ್ರ್ನವ್ರು ನನ್ನನ್ನು ಇಷ್ಟು ಗೌರವ ಕೊಡ್ತಾ ಇದ್ದಾರಲ್ಲ, ಗುರುತಿಸಿದಾರಲ್ಲ ಅಂತೇಳಿ. ಈಗ ಏನೇನು ಔಷಧಿ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ರಿ ನಂತರ? ಅಂದರೆ ಆವಾಗ ನಾನು ಹೇಳಿದೆ ಅಲ್ಲ, ನೀವು ಈ ರೀತಿ ಯಾವ್ದು ಆಗ್ತದೆ ಬೆಳ್ತೇನೆ ನೋಡಲಿಲ್ಲ, ಮುರುಗಲನ್ನು ಮಾಡ್ಕೊಂಡ್ವಿ. ಅದರ ನಂತರ ನೋಡಿ, ಅಮೃತ ಬಳ್ಳಿ ಇದನ್ನು ಮಾಡ್ಕೊಂಡಿದ್ವಿ, ನೆಲನಲ್ಲಿ ಹಾಕ್ಕೊಂಡಿದ್ವಿ. ಅದರ ನಂತರ ಮೇನ್ಲಿ ಈ ಟ್ಯೂಬರ್ಸ್ಗಳು ಬರ್ತವೆ ಗೆಡ್ಡೆ ಗೆಣಸುಗಳಲ್ಲಿ, ಅದರಲ್ಲಿ ಬೇರೆ ಬೇರೆ ಬೇರೆ ವೆರೈಟಿ ನೋಡ್ತಿದ್ವಿ. ಅದರ ನಂತರ ಸರ್ಪಗಂಧ ನೋಡಿದ್ವಿ ನಾವು, ಏಕನಾಯಕನ ಬೇರುಗಳನ್ನು ನೋಡಿದ್ವಿ. ಅದರ ನಂತರ ಅಶೋಕ ಇದರದ್ದು ಇದರಲ್ಲಿ ಬರ್ತವೆ. ನಂತರ ಮೇನ್ಲಿ ಲೋಳೆ ಸರಕ್ಕೆ ಹೋದೆ ನಾನು. ಅಂದರೆ ಮಾರ್ಕೆಟ್ನಲ್ಲಿ ಈ ಹೆಣ್ಣುಮಕ್ಕಳು ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾರೆ, ಅಥವಾ ತಲೆಗೆ ಇದಕ್ಕೆ ಆಗಲಿ, ಅಥವಾ ಯಾವುದು ಆರೋಗ್ಯಕ್ಕೆ ಡಯಾಬಿಟಿಕ್ಗೆ ಆಗಲಿ, ಕೋರ್ಪಡ್ ಅಂತ ಹೇಳ್ತಾರೆ ಮರಾಠಿಯಲ್ಲಿ, ನಾವು ಇಲ್ಲಿ ಲೋಳೆ ಸರ ಅಂತ ಹೇಳ್ತೇವೆ. ಇಲ್ಲಿ ಯಾರಲ್ಲೂ ಇಲ್ಲ ಅದು. ಸೊ ನನಗನ್ನಿಸ್ತು ಲೋಳೆ ಸರ ಯಾಕೆ ಮಾಡಬಾರ್ದು ಅಂಥೇಳಿ, 2.5 ಲಕ್ಷ ಸಕ್ಕರ್ಸ್ ನಾನು ನನ್ನ ಫಾರ್ಮ್ನಲ್ಲಿ ಮಾಡಿದೆ. ಒಂದೇ ಏನು ಹುಚ್ಚಿತ್ತಂದರೆ ನನಗೆ, ಯಾರು ಮಾಡ್ದಿದ್ದನ್ನು ಮಾಡಬೇಕು, ಎಲ್ಲರೂ ಮಾಡಿದ್ದೆ ಮಾಡಿಬಿಟ್ರೆ ಕಾಂಪಿಟೇಷನ್ನಲ್ಲಿ ನಾವು ಗೆಲ್ಲೋದಿಲ್ಲ. ಯಾವುದು ಕೊರತೆ ಇದೆ ಅದನ್ನು ಮಾಡಬೇಕು, ಅದರಿಂದ ಜನರಿಗೂ ಒಳ್ಳೆಯದಾಗಬೇಕು, ಆರೋಗ್ಯಕ್ಕೆ ನಾವು ಗಳಿಸ್ಬೇಕು. ಅಂದರೆ ಜನರಿಗೆ ಆರೋಗ್ಯ ಕೊಟ್ಟು ನಂತರ ಗಳಿಕೆ ಮಾಡೋಣ ನಾವು, ಆವಾಗ ಏನೋ ಒಂದು ರೀತಿ ಮಾನಸಿಕ ಖುಷಿ ಇರ್ತದೆ. ಇದು ಎಲ್ಲೂ ಸಿಗ್ತಾ ಇಲ್ಲ, ನಾನು ಕೊಡ್ತಾ ಇದ್ದೇನೆ. ಈ ವಿಚಾರ ಬಿಟ್ಟರೆ ಬೇರೆ ಏನು ವಿಶೇಷ ಏನಿಲ್ಲ. ಸರಿ, ಈಗ ವೆನಿಲಾದ ಒಂದು ಪಯಣದ ಬಗ್ಗೆ ಹೇಳಿ. ಈಗ ನೀವು ಮೊದಲ ಬಾರಿಗೆ ವೆನಿಲಾವನ್ನು ಬೆಳೆದು ಅದನ್ನು ವಿದೇಶಕ್ಕೆ ರಫ್ತು ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೀರಿ ಅಂತ ಕೇಳಿದ್ರಿ. ನಾನು ನಿಮ್ಗೆ ಹೇಳಿದೆ ನೋಡಿ, ಎಕ್ಸ್ಪೋರ್ಟಿಂದು ನನ್ನ ಲೈಸೆನ್ಸ್ 2004. ಸೊ ಆವಾಗ ಏನಾಯ್ತು ಅಂತೇಳಿದ್ರೆ, ವೆನಿಲಾದ ಒಂದು ರೀತಿ ಹವಾ ಇತ್ತು ಅವಾಗ, ಡಾಲರ್ ಬೆಳೆ. ಹೌದು, ತಪ್ಪೇನಿಲ್ಲ. ಯಾಕಂದ್ರೆ ಈಗ ನೋಡಿ, ನಾವು ರೈತರನ್ನು ಭಯ ಆಗಿಲ್ಲ ಇದರಲ್ಲಿ, ವ್ಯಾಪಾರಿಗಳನ್ನಾಗಲಿ, ನಾನು ಯಾರನ್ನೂ ಇದನ್ನು ಮಾಡಲ್ಲ. ಯಾಕಂದ್ರೆ ಒಂದು ವಸ್ತುವಿಗೆ ಬೆಲೆ ಬಂತು ಅಂತಿದ್ರೆ ಅದು ಯಾರೂ ಕೂಡ ಅದರ ಬಗ್ಗೆ ಇಷ್ಟಪಡ್ತಾರೆ. ಅದನ್ನು ಈಗ ಕಿರಾಣಿ ವ್ಯಾಪಾರದಲ್ಲಿ ಇರ್ಬೋದು, ಒಂದು ಇದಕ್ಕೆ ಬಂಗಾರನೂ ಇರ್ಬೋದು, ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಬೆಲೆ ಇರ್ತಾ ಇದೆ ಅಂದವಾಗ ಸ್ಟಾಕ್ ಮಾಡ್ಕೊಳ್ತಾರೆ, ಅಥವಾ ಅದರ ಬಗ್ಗೆ ಇಂಡಸ್ಟ್ರಿ ಮಾಡ್ಲಿಕ್ಕೆ ನೋಡ್ತಾರೆ, ಅಥವಾ ಅದನ್ನು ಮಾರ್ಲಿಕ್ಕೆ ನೋಡ್ತಾರೆ. ವೆನಿಲಾದಲ್ಲೂ ಹಾಗೆ ಆಯಿತು. ಅದು 300, 400, 500, 2000 ಇದ್ದಿದ್ದು 20,000 ಹೋಗ್ಬಿಡ್ತು. 20,000 ಹೋದ ಕೂಡಲೇ ಎಲ್ಲ ರೈತರಿಗೆ ಆಕರ್ಷಣೆ ಆಗಿ ಸಹಜ ಇದೆ. ಮತ್ತು ಎರಡನೇದು ಏನಂತ ಹೇಳಿದ್ರೆ, ಅದಕ್ಕೆ ಪರಾಗಸ್ಪರ್ಶ ಏನು ಮಾಡಿದ್ದಿದೆ, ಕೃತಕವಾಗಿ ಅದು ನಾಜೂಕಿಂದ ಮಾಡಬೇಕು. ಆ ನಾಜೂಕಿನಿಂದ ಮಾಡೋ ಕಲೆ ನಮ್ಮ ಉತ್ತರ ಕನ್ನಡದ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕಿನ ರೈತರ ಹತ್ರ ಇತ್ತು. ಹಾಗಾಗಿ ಇಲ್ಲಿ ಗೆದ್ದರು. ನಂತರದ ಪಾರ್ಟ್ ಏನಾಯ್ತು ಅಂತೇಳಿದರೆ, ರೈತರ ಹತ್ರ ಒಂದೇ ಕೊರತೆ ಏನಿದೆ ಅಂದರೆ, ಈಗಲೂ ಕೂಡ ನಾನು ಹೇಳ್ತಾ ಇರೋದು, ಅವನಿಗೆ ಬೆಳೆಸೋದು ಗೊತ್ತಿದೆ, ಮಾರಾಟ ಗೊತ್ತಿಲ್ಲ. ಈಗಲೂ ಕೂಡ ರೈತರು ಎಲ್ಲಿ ಸೋಲ್ತಾ ಇದ್ದಾರೆ ಅಂತೇಳಿದರೆ, ಅವನಿಗೆ ಮಾರಾಟ ಮಾಡುವಂಥ ಒಂದು ಸರಿಯಾದ ಮಾರ್ಗದರ್ಶನ, ತಿಳುವಳಿಕೆ ಈಗಲೂ ಸಿಗ್ತಾ ಇಲ್ಲ. ಸಿಕ್ಕಿದ್ದಿದ್ರು ಕೂಡ ನನ್ನ ಲೆಕ್ಕದಲ್ಲಿ 2%. 98% ರೈತರಿಗೆ ಇನ್ನೂ ಕೂಡ ಸರಿಯಾದ ಆ ವ್ಯವಸ್ಥೆ ಸಿಗ್ತಾ ಇಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂತೇಳಿದರೆ, ಆ ಕೊರತೆ ನಾನು ಯಾಕೆ ತುಂಬಿಕೊಳ್ಬಾರ್ದು, ನಾನು ಮಾತಾಡಬೇಕಾದ್ರೆ ಫಸ್ಟ್ ನಾನು ಮಾಡಬೇಕು ಅಂತ ಹೇಳಿದೆ. ನೇರವಾಗಿ ಈ ರೀತಿಯ ಫುಡ್ ವರ್ಲ್ಡ್ ಅಂತಿದೆ ಬೆಂಗಳೂರಿನಲ್ಲಿ, ಈಗೆಲ್ಲ ಮಾಲ್ಗಳು ಬೇಕಾದಷ್ಟು ಬಂದಿದೆ. ಆವಾಗ ಗೋಯಂಕಾ ಕಂಪನಿಯವ್ರದ್ದು ಫುಡ್ ವರ್ಲ್ಡ್ ಬಿಟ್ಟರೆ ಮಾಲ್ಗಳೇ ಇಲ್ಲ ನಮ್ಮ ದೇಶದಲ್ಲಿ. ಅಲ್ಲಿ ಈ ವೆನಿಲಾ ತಗೊಂಡು ಹೋದೆ ನಾನು. ತೆಗೆದುಕೊಂಡು ಹೋಗಿ ಅದ್ರ ಮೊದಲೇ ಬೇರೆಯವರು ಭಾಳ ಜನ ಕೊಟ್ಟಿದ್ದರು, ಬಟ್ ಅವ್ರು ಹೇಳಿದರು ನಮಗೆ ಪ್ಯಾಕಿಂಗ್ ಅಟ್ರಾಕ್ಟಿವ್ ಇರಬೇಕು, ಮತ್ತು ಅದಕ್ಕೆ ರೆಸಿಪಿ ಇರಬೇಕು, ಅದರ ನಂತರ ಅದಕ್ಕೆ ನಿಮ್ಮ ನಂಬರ್ಸ್ ಗಿಂಬರ್ಸ್ ಇರಬೇಕು, ಮತ್ತು ಅದು 1-6 ತಿಂಗಳಾದರೂ ಏನೂ ಆಗಬಾರ್ದು, ನಂತರ ನಾವು ಖರೀದಿ ಮಾಡ್ತೇವೆ ಅಂತೇಳಿ. ಸೊ ಆವಾಗ ನಾನೇನು ಮಾಡಿದೆ ಅಂದರೆ, ಡಬಲ್ ಪ್ಯಾಕಿಂಗ್ ಮಾಡಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನಾನು ಆರ್ಗ್ಯಾನಿಕ್ಲಿ ಗ್ರೋನ್ ಆ್ಯಂಡ್ ಡ್ರೈಡ್ ವೆನಿಲಾ ಬೀನ್, ಮತ್ತು ಅದಕ್ಕೆ ನಾನು ಇದನ್ನು ಕೊಡಬೇ, ಇನ್ US $4, ಇನ್ ಇಂಡಿಯಾ 180 rupees. ಅದರ ನಂತರ ಇಲ್ಲಿ ಒಳಗಡೆಗೆ ಪಾಯಸ ಮಾಡೋದು ಹೇಗೆ, ಖೀರ್ ಮಾಡೋದು ಹೇಗೆ, ಐಸ್ ಕ್ರೀಮ್ ಮಾಡೋದೇನು ಮಾಡಿ ಒಂದೇ ಬೀನ್ಸನ್ನು ಪ್ಯಾಕ್ ಮಾಡಿದೆ. ಸೊ ಸಾಮಾನ್ಯ ಮನುಷ್ಯ ಬೆಂಗಳೂರಿನಲ್ಲಿ ವೆನಿಲಾದ ಬಗ್ಗೆ ಕೇಳಿದ್ದಾನೆ, ಎಸೆನ್ಸ್ ಗೊತ್ತಿದೆ, ಬೀನ್ಸ್ ನೋಡಲೇ ಇಲ್ಲ ಅವನು. ಈ ರೀತಿ ಮಾಡಿರೋದ್ರಿಂದ ಬೆಂಗಳೂರು, ಕೊಯಮತ್ತೂರು, ಮುಂಬೈ ಮತ್ತು ಚೆನ್ನೈ 4 ಸೆಂಟರ್ಗಳಲ್ಲಿ ನಮ್ಮ ವೆನಿಲಾ ಹೋಯಿತು. ಇಷ್ಟು ವರ್ಷ ಹೇಳಿದೆ ಇದು ಕತೆ. ಇದು ನೋಡಿ, ಆ್ಯಕ್ಚುಲಿ ನಾನು ಒಂದು 2002-2004 ಅಂತ ಆರಂಭ ಆಯ್ತಿದ್ದು ಜರ್ನಿ. ಬಟ್ ಸಡನ್ನಾಗಿ ಏನಾಯ್ತು ಪ್ರಾಬ್ಲಮ್ ಅಂತೇಳಿದರೆ, ನಮ್ಮಲ್ಲಿ ಒಂದೇ ಡ್ರಾಬ್ಯಾಕ್ ಅಂತೇಳಿದರೆ, ರೈತನಿರ್ಬೋದು ವ್ಯಾಪಾರಿ ಇರ್ಬೋದು, ಬೆಲೆ ಏರಿದವಾಗ ನಾವು ಒಳ್ಳೇದು ಕೊಡಬೇಕು, ಯಾಕಂದರೆ ಲಾಭ ಆಗಿರ್ತದೆ. ಆದರೆ ನಮ್ಮ ದೇಶದಲ್ಲಿ ಆಶ್ಚರ್ಯ ಅಂದರೆ, ನಾವು ಬೆಲೆ ಏರಿದವಾಗ ಗುಣಮಟ್ಟ ಕೊಡೋದಿಲ್ಲ, ಮಿಕ್ಸ್ ಮಾಡ್ತೇವೆ. ನೋಡಿ, ಈರುಳ್ಳಿ ಇವತ್ತೇ 5 rupees kilo ಇದ್ದರೆ ಬೆಸ್ಟ್ ಈರುಳ್ಳಿ ಸಿಗ್ತದೆ ನಿಮಗೆ. 80 rupees ಕೊಳತಿ ಇಲ್ಲಿ ಮಿಕ್ಸ್ ಆಗ್ತದೆ ಅದರ ಜೊತೆಗೆ. ಸೊ ವೆನಿಲಾಕ್ಕಾಗಿದ್ದ ಕತೆ ಸೇಮ್. ಇದು ಯಾರು ಮಾಡಿದ್ದು ನನಗೆ ಗೊತ್ತಿಲ್ಲ, ಬಟ್ ಅದಕ್ಕೆ ಎಲ್ಲರೂ ಜವಾಬ್ದಾರರೇ. ಹಾಗಾಗಿ ನಾನೇನು ವಿಚಾರ ಮಾಡಿದೆ ಅಂತೇಳಿದರೆ, ನಾವೇ ಯಾಕೆ ಎಕ್ಸ್ಪೋರ್ಟ್ ಮಾಡಬಾರ್ದು ಅಂದರೆ, ಸಣ್ಣ ಪ್ರಯತ್ನ ಇದು, ಬಟ್ ಇದು ಉಳಿದವರಿಗೂ ಇನ್ಸ್ಪಿರೇಷನ್ ಸಿಗ್ಬೋದು. ಈ ರೀತಿ ಒಂದು 100 ರೈತರು ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಂಡು ಕಳಿಸ್ಬೋದು. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ವೆನಿಲಾದ್ದು? ನಂತರ ಏನಾಯಿತು, ಇದು ಮಿಕ್ಸ್ ಮಾಡಿಕೊಟ್ಟಿರೋದ್ರಿಂದ ವಿದೇಶದಲ್ಲಿ ಏನಿದೆ, ನನಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಂಡು ನಾನು ಎಕ್ಸ್ಪೋರ್ಟ್ ಮಾಡಿದ ನಂತರ ಗೊತ್ತಾಯ್ತು ನನಗೆ. ಅಂದರೆ ವಿದೇಶ ಭಾರತಕ್ಕೆ ಮತ್ತು ಬೇರೆ ದೇಶದಲ್ಲಿ, ಅಂದರೆ ಗಲ್ಫ್ ಬಿಟ್ಟು ಯುರೋಪಿಯನ್ ಕಂಟ್ರಿಗಳಲ್ಲಿ ಅವರು ಏನೂ ನೋಡೋದಿಲ್ಲ, ಗುಣಮಟ್ಟ ಮಾತ್ರ. ಅಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ, ಯಾರು ಮಾಡಿದ್ದು, ಏನು ಮಾಡಿದ್ದು, ಇವನ್ಯಾರು, ಅವನ್ಯಾರು, ಅವ್ರು ಏನೂ ನೋಡೋದಿಲ್ಲ. ನಾನು ಕೊಟ್ಟ ವಸ್ತು ಆ ಕ್ವಾಲಿಟಿ ಅಂದರೆ ಆ ಕ್ವಾಲಿಟಿ ಇರಬೇಕು, ಇಲ್ಲ ಅಂದರೆ ಸಮುದ್ರಕ್ಕೆ ಒಗೆಯೋ ಚಾರ್ಜ್ ಕೂಡ ನಾನು ಕೊಡಬೇಕು. ನಮ್ಮಲ್ಲಿ ಹಾಗಾಗೋದಿಲ್ಲ. ಈಗ ನೋಡಿ, ಸರ್ಟಿಫಿಕೇಷನ್ ಮಾಡಲಿಕ್ಕೆ ಹೋದರೆ, ಅಂದರೆ ನಾನು ಯಾರನ್ನು ದೂಷಣೆ ಮಾಡೋದಿಲ್ಲ, ಅದು ಗೊತ್ತಿದೆ, ಬೇರೆ ಬೇರೆ ಇಲ್ಲಿ ಹೋಗಿಬಿಡ್ತದೆ. ಅಲ್ಲಿ ಸರ್ಟಿಫಿಕೇಟ್ನಲ್ಲಿ ಇರೋದೊಂದು, ಆ ವಸ್ತುವಿನಲ್ಲಿ ಇರೋದೊಂದು. ಹೀಗಾಗಿ ಏನಾಯ್ತು ಅಂದರೆ, ನಮ್ಮ ವೆನಿಲಾ ಇಂಪೋರ್ಟ್ ಸ್ಟಾಪ್ ಆಯಿತು. ಇಂಪೋರ್ಟ್ ಸ್ಟಾಪ್ ಆಯಿತು ಅಂತ ತಿಳಿದ ಕೂಡಲೇ ಅದಕ್ಕೆ ಬೆಲೆ ಆಟೋಮೆಟಿಕ್ಲಿ, ಯಾಕಂದರೆ ಡಿಮ್ಯಾಂಡ್ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ವೆನಿಲಾ ನೋಡಿ 20,000 ಆದಂತ ಹೇಳಿದ್ರೆ, ವೆನಿಲಿನ 1,00,000 ಇತ್ತು. ಸೊ ಹೋಗೋದು ಯಾವುದಕ್ಕೆ, ಐಸ್ ಕ್ರೀಮಿಗೆ ಅಥವಾ ಹಾಟ್ ಡ್ರಿಂಕ್ಸ್ಗಳಿಗೆ. ಸೊ ನಮ್ಮಲ್ಲಿ 500 ಕೊಟ್ಟು ಐಸ್ ಕ್ರೀಮ್ ತಿನ್ನೋರು ಯಾರೂ ಇಲ್ಲ. ವೆನಿಲಾ ಒರಿಜಿನಲ್ ವೆನಿಲಾ ಹಾಕಿ ಐಸ್ ಕ್ರೀಮ್ ಮಾಡಿದ್ರೆ 100 ರೂಪಾಯಿ ಕೊಡಲೇಬೇಕಿತ್ತು. ಸರ್, ಈಗ ರಾಮು ಅವರೇ ಈಗ ಈ ವೆನಿಲಾವನ್ನು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರಿ, ಸಾಕಷ್ಟು ಯಶಸ್ಸನ್ನು ಕೂಡ ಪಡ್ಕೊಂಡಿದ್ದೀರಿ. ಸಾಂಪ್ರದಾಯಿಕವಾಗಿ ಹೆಚ್ಚು ಸಾಂಬಾರ ಬೆಳೆ ಅಂದರೆ ಕಾಳು ಮೆಣಸು ಅಥವಾ ಅಡಿಕೆ ಇದನ್ನು ಬೆಳೆಯುವಂತಹ ಪ್ರದೇಶ ಇದೆ ಸಿರ್ಸಿಯ ಸುತ್ತಮುತ್ತದ ಪ್ರದೇಶ. ಇದರ ಹೊರತಾಗಿ ಬೇರೆ ಬೆಳೆಯನ್ನು ಬೆಳಿಬೇಕು, ಹಣ್ಣು ಹಂಪಲಿಗೂ ಕೂಡ ನೀವು ಪ್ರಾಮುಖ್ಯತೆಯನ್ನು ಪಡಬೇಕು, ಈ ಪ್ರಯತ್ನದ ಬಗ್ಗೆ ಹೇಳಿ. ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ನೆಟ್ಟು ಬೆಳೆಸುವಂಥ ಪ್ರಯತ್ನ. ಹಾಂ, ಅದರಲ್ಲಿ ವಿಶೇಷವಾಗಿ ನೀವು ಹೇಳಿದಾಗೆ ನಾನು ನರ್ಸರಿ ಆರಂಭ ಮಾಡಿದ್ದೆ, ಹಾಗಾಗಿ ಎಲ್ಲರೂ ಜನ ಬರ್ತಿದ್ರು. ಮತ್ತು ವೆನಿಲಾ ಟೈಮ್ನಲ್ಲಿ ಏನಾಗ್ತಿತ್ತಂದರೆ ಕೆಲವರು ಬಳ್ಳಿಗಳನ್ನು ಕೊಡೋದಿಲ್ಲಾಗಿದ್ರು, ನಾನು ರೇಷನ್ ಇಟ್ಬಿಟ್ಟಿದ್ದೆ. ಹೌದು, ನಾನು ಏನು ಮಾಡಿದ್ದೆ ಅಂದರೆ ಸೈಕಲ್ ಹೊಡ್ಕೊಂಡು ಒಬ್ಬ ರೈತ ಬಂದರೂ ಕೂಡ ಅವನಿಗೊಂದು 2 ಬಳ್ಳಿ ಕೊಟ್ಟೆ ಕೊಡ್ತಿದ್ದೆ, ಇಲ್ಲ ಅಂತೇಳಿ ವಾಪಸ್ ಕಳಿಸೋ ಹಂಗಿಲ್ಲ. ಅದರಿಂದ ಏನಾಯ್ತು ಅಂತೇಳಿದ್ರೆ ಅವ್ರ ಹತ್ರ ಹೋದರೆ ನಮ್ಗೆ ಎನಿ ಟೈಮ್ ಕೊಡ್ತಾರೆ ಇವರು, ಮತ್ತು 40 ರೂಪಾಯಿ ನಮ್ಮದು. ಸೊ ರೇಟ್ ಕಡಿಮೆ ಇದೆ, ಯಾರಿಗೆ ಕೊಡ್ತಾರೆ ಅಂದಮೇಲೆ ಪ್ರಚಾರ ಆಗ್ತಾ ಬಂತಲ್ಲ. ಆವಾಗ ಆಟೋಮೆಟಿಕ್ ಹೋದಾಗ ನನಗೇನು ಅನಿಸ್ತು ಅಂತೇಳಿದರೆ ವೆನಿಲಾ ಇದು ಒಂದು ಹೇಗೆ ಪೆಪ್ಪರ್ ಇದೆ ಅಥವಾ ಕಾಳುಮೆಣಸಿಂದ ಹೇಗೆ ಲವಂಗ ಜಾಯಿಕಾಯಿ ಇಂಥದ್ದೆಲ್ಲ ಇದೆ, ಅದರೊಳಗೆ ಸಣ್ಣದಾಗ್ಬೋದು, ಬಟ್ ಮೇನ್ ಒಂದು ಪ್ರಾಡಕ್ಟ್ ಬೇಕು ಯಾವಾಗಲೂ. ಸೊ ಆವಾಗ ನನಗೇನು ಅನಿಸ್ತು ಅಂತೇಳಿದರೆ ರೈತರು ಈ ಕಷ್ಟ ನೋಡಿದರೆ ಇಲ್ಲಿ ಕಾಪರ್ ಸಲ್ಫೇಟ್ ತುತ್ತ ಸುಣ್ಣ ಹೊಡೆಯೋದು, ಅದಕ್ಕೆ ಪ್ಯಾಕೆಟ್ ಕಟ್ಟೋದು, ಆ ರೈತ ಕೊನೆ ಇಳಿಸೋದು, ಆ ಮೇಂಟೆನೆನ್ಸ್ ಕಾಸ್ಟ್ ನೋಡಿದರೆ ದೇವರೇ, ಇವ್ರಿಗೆ ವರ್ಕೌಟೇ ಆಗೋದಿಲ್ಲ. ನಾಳೆಗೆ ಅಡ್ಕೆಗೆ ರೇಟ್ ಉಳಿದ್ರಡ್ಡಿಲ್ಲ, ಬೈ ಚಾನ್ಸ್ ಡೌನ್ ಆದರೆ ಬದುಕೇ ಇಲ್ಲ ನಮಗೂ, ಮತ್ತು ಅದು ಆಹಾರ ವಸ್ತುನೂ ಅಲ್ಲ ಮತ್ತೆ. ಹಾಗಾಗಿ ಯಾಕೆ ಇದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ ಅಂತೇಳಿ. ಆವಾಗ ಎಲ್ಲಿ ಹೋದರೂ ಏನು ಹೇಳ್ತಿದ್ರು, ಒಳ್ಳೆ ಮಾವಿನ ಹಣ್ಣು ಆಗ್ತದೆ ಇಲ್ಲಿ, ಒಳ್ಳೆ ಹಲಸು ಬೆಳೀತದೆ, ಒಳ್ಳೆ ಇದನ್ನು ಆಗ್ತದೆ ಎಲ್ಲ ಹೇಳ್ತಾರೆ, ಬಟ್ ಮಾವಿನ ಹಣ್ಣು ಬರೋದು ಯಾವಾಗ? ಜೂನ್ ತಿಂಗಳಲ್ಲಿ. ಸೊ ನಾವು ಬಯಸೋದು ಯಾವಾಗ? ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ. ಸೊ ನಾನು ಆವಾಗ ಬೇರೆ ಬೇರೆ ಕಡೆಗೆ ಹೋಗ್ತಿದ್ದೆ ವಿಸಿಟ್ ಮಾಡಬೇಕಾದ್ರೆ, ಮಹಾರಾಷ್ಟ್ರಕ್ಕೆ ಹೋದ್ವಿ, ಗುಜರಾತಕ್ಕೆ ಹೋದೆ, ರಾಜಸ್ಥಾನಕ್ಕೆ ಹೋದೆ, ಈವನ್ ಚಿತ್ರದುರ್ಗ, ಹಿರಿಯೂರು, ತುಮಕೂರಿಗೆ ಹೋದರೆ ಮಾರ್ಚ್ ತಿಂಗಳಲ್ಲಿ ಕೇಸರಿ ಬಣ್ಣದ ಹಲಸಿನ ಗರಿ ಸೊಳ್ಳೆಗಳು ಬಾಯಲ್ಲಿ ಹಾಕಿದರೆ ಸಿಹಿ ಅಂದರೆ ನಮ್ಮಕ್ಕಿಂತ 10 ಪಟ್ಟು ಹೆಚ್ಚು ಅನ್ಬೋದು. ಅದರ ನಂತರ ನನಗೆ ಯಾಕಿಷ್ಟು ಸಿಹಿ ಇದು, ಯಾಕಿಲ್ಲಿ ಇಷ್ಟು ಬೇಗ ಬರ್ತದೆ, ನಾನು ಚಿಂತನೆ ಆರಂಭ ಮಾಡಿದೆ. ಆವಾಗ ನನಗನ್ನಿಸ್ತು ಎಲ್ಲಿ ಮಳೆ ಹೆಚ್ಚಿದೆ ಅಲ್ಲಿ ವೆಜಿಟೇಟಿವ್ ಗ್ರೋತ್ ಆಗ್ತದೆ, ಬಟ್ ಹಣ್ಣಿನ ಗುಣಮಟ್ಟದಲ್ಲಿ ಆ ಸ್ವೀಟ್ನೆಸ್ ಬರೋದಿಲ್ಲ, ಯಾಕಂದರೆ ಮಾಯಿಶ್ಚರ್ ಹೆಚ್ಚಿರೋದ್ರಿಂದ, ಅಲ್ಲಿ ಡ್ರೈ ಕ್ಲೈಮೇಟ್ ಇರೋದ್ರಿಂದ ಅಲ್ಲಿ ಸಿಹಿ ಅಂಶ ಇದೆ, ಮತ್ತು ಬೇಗನೆ ಬರ್ತದೆ, ಈ ಮೆಚುರಿಟಿ ಬೇಗ ಬರ್ತದೆ ಅಂತ ಹೇಳ್ತೇವೆ ನೋಡಿರಿ. ಈ ಕೋಸ್ಟಲ್ನಲ್ಲೂ ನೋಡಿ, ಸಾಧಾರಣವಾಗಿ ಫೆಬ್ರವರಿ ತಿಂಗಳಲ್ಲಿ ಇವತ್ತು ಘಟ್ಟದ ಕೆಳಗೆ ಕೆಲವು ಪ್ರದೇಶದಲ್ಲಿ ಹಣ್ಣು ಬಂದುಬಿಡ್ತವೆ. ಹಾಗಾಗಿ ನಾನು ವಿಚಾರ ಮಾಡಿದೆ, ಕಷ್ಟಪಟ್ಟು ಬೆಳೆಸೋದು ನೋಡಿ, ಮಾವಿನ ಹಣ್ಣೇ ತೆಗೆದುಕೊಳ್ಳೋಣ ಉದಾಹರಣೆಗೆ, ಮಿನಿಮಮ್ 7-8 ವರ್ಷ ಬೇಕು ಕಮರ್ಷಿಯಲ್ ಕ್ರಾಪ್ ಬರಲಿಕ್ಕೆ. 3 ವರ್ಷಕ್ಕೆ ಬರ್ತದೆ ಅದು, 5 ಹಣ್ಣು ಬಂದಿರ್ತದೆ ಅದು, 300 ರೂಪಾಯಿಗೆ ಒಂದು ಹಣ್ಣಾಗಿರ್ತದೆ. ಆವಾಗ ನೋಡಿ ಆ ಸಂದರ್ಭದಲ್ಲಿ ನಾವು ಸಸ್ಟೇನೇ ಆಗೋದಿಲ್ಲ ಅದರಲ್ಲಿ. ಸೊ ನಾನು ಏನು ವಿಚಾರ ಮಾಡಿದೆ ಅಂತೇಳಿದರೆ, ಹಣ್ಣನ್ನು ಬೆಳೆಸ್ಬೇಕು, ನನ್ನ ತಲೆಯಲ್ಲಿ ಒಂದಿತ್ತು ಹಣ್ಣನ್ನು ಬೆಳೆಸಬೇಕು, ಅದರಲ್ಲಿ ಕಾಂಪ್ರಮೈಸ್ ಇಲ್ಲ, ಮತ್ತು ಅದನ್ನು ಸಸ್ಟೇನ್ ಆಗಬೇಕು. ಆವಾಗ ಕೆಲವು ಕಡೆಗೆ ಏನಾಯ್ತು ಅಂದರೆ, ನಾನು ಅಲ್ಲಿ ಚಿತ್ರದುರ್ಗಕ್ಕೆ ಹಿರಿಯೂರಿಗೆಲ್ಲ ಹೋದಾವಾಗ, ಅಲ್ಲಿ ನಾನು ಕೃಷಿ ಆರಂಭ ಮಾಡಿದ ಪೂರ್ವದಲ್ಲಿ ಅಲ್ಲಿ ದಾಳಿಂಬೆ ಇತ್ತು. ಆವಾಗ ನಾನು ಜಮೀನು ತಗೊಳ್ಳೋಕ್ಕಿಂತ ಪೂರ್ವದಲ್ಲಿ ಒಬ್ಬೊಬ್ಬ ರೈತರ ಹತ್ರ 5 ಲಕ್ಷ 10 ಲಕ್ಷ ಆ ಕಾಲದಲ್ಲಿ, ಒಬ್ಬರಿಗಿಂತ ಒಬ್ಬರು ಹೊಸ ಹೊಸ ವೆಹಿಕಲ್ಸ್ಗಳು ಅವ್ರದ್ದು ಇದೆಲ್ಲ ನೋಡಿದಾವಾಗ ಏನಪ್ಪ ಇವರು ಅಂತ ಅನಿಸ್ತಿತ್ತು ನನಗೆ. ನಂತರ ನಾನು ಜಮೀನು ತಗೊಳ್ಳೋ ಸಂದರ್ಭ ಖರೀದಿ ಆದ ನಂತರ ಸಂದರ್ಭದಲ್ಲಿ ಸಡನ್ ಕ್ಲೈಮೆಟಿಕಲ್ ಪ್ರಾಬ್ಲಮ್ ಬಂತು, ರೋಗಗಳು ಬಂತು, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ದಾಳಿಂಬೆ ಬೆಳೆದು ಲಕ್ಷ ಪಡೆದವನು ಆತ್ಮಹತ್ಯೆ ಪರಿಸ್ಥಿತಿಗೆ ಬಂದ ಕೂಡಲೇ ಅಲ್ಲಿ ಕಾರ್ಯಕ್ರಮದಲ್ಲೆಲ್ಲ ಹೋದಾವಾಗ ಆ ರೈತರ ಆಕ್ರೋಶ, ನೀವು ಭಾಷಣ ಮಾಡ್ತೀರಿ ಎಲ್ಲ ಮಾಡ್ತೀರಿ ನೀವು ಬೆಳೆದು ತೋರಿಸ್ರಿ ಅನ್ನೋದು, ಆ ಇದನ್ನೆಲ್ಲ ನೋಡಿದಾವಾಗ ನನಗನ್ನಿಸ್ತು ಯಾಕೆ ನಾನು ಮಾಡಬಾರ್ದು, ಜೀವನದಲ್ಲಿ ಒಂದು ಚಾಲೆಂಜ್ ತಗೊಂಡ್ರೆ ಹೇಗೆ ಅಂತೇಳಿ ಹುಚ್ಚು ಸಾಹಸ ಮಾಡಿ ಮನೆಯಲ್ಲೂ ಹೇಳ್ದೇನೆ ಜಮೀನು ತಗೊಂಡು ದಾಳಿಂಬೆ ಕೃಷಿ ಮಾಡಿತ್ತು. ಗೆದ್ದರೆ ಹೇಳೋದು, ಇಲ್ಲ ಮಾರ್ಕೊಂಡು ಬರೋದು. ಆದರೆ ಒಂದು ನಾನು ಈ ಸಲ ನಿಮ್ಮ ಹತ್ರ ಹೇಳಬೇಕಂತೇಳಿದರೆ, ಇದು ಯಾವಾಗ ಸಾಧ್ಯ ಆಗ್ತದೆ ಅಂತೇಳಿದರೆ, ನನ್ನ ಹತ್ರ ಬೇರೆ ಉದ್ಯೋಗ ಇತ್ತು, ಆದರೆ ರೈತನ ಹತ್ರ ಆಗಿಲ್ಲ. ರೈತನಿಗೆ ಅಲ್ಲಿ ಸೋತು ಬಿಟ್ಟರೆ ಅವನ ಆತ್ಮಹತ್ಯೆನೇ ಅವನಿಗೆ. ಇದು ಈಗ ನೋಡಿ ಭಾಳಷ್ಟು ಜನ ಹೇಳ್ತಾರೆ 1 ಎಕರೆಯಲ್ಲಿ 1 ಲಕ್ಷ ಬಂತು, ಇವೆಲ್ಲ ಏನಂತೇಳಿದರೆ ಬೇರೆ ಬೇರೆ ಅವನ ಹತ್ರ ಹಣದ ವ್ಯವಸ್ಥೆ ಇರಬೇಕು. ಆವಾಗ ಏನೋ 1 ಎಕರೆ 3 ಎಕರೆ 4 ಎಕರೆ ಮಾರ್ತಾನೆ ಬಿಟ್ಟರೆ, ನಿಜ ಹೇಳಬೇಕಂತೇಳಿದರೆ ಸೊಬ್ಬ ರೈತ ಅದರಿಂದಲೇ ಉತ್ಪನ್ನ ತಗೊಂಡು ಅದರಿಂದಲೇ ಅಷ್ಟು ಬೇಗನೆ ಬೆಳೀಲಿಕ್ಕೆ ಆಗೋದಿಲ್ಲ. ಈಗ ಹಿರಿಯೂರಿನಲ್ಲಿ ಜಾಗವನ್ನು ಖರೀದಿ ಮಾಡಿ ನೀವು ದಾಳಿಂಬೆ ಕೃಷಿಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದಿರಿ, ಇದರ ಒಂದು ಯಶಸ್ಸು ಎಷ್ಟು ಮಟ್ಟಿಗೆ ಸಾಧ್ಯವಾಯಿತು? ನನಗೆ ನೋಡಿ, ಅಲ್ಲಿ ಅಲ್ಲಿಯ ಜನರ ಅಂದರೆ ಭಾಳ ಸಾಮಾನ್ಯರಲ್ಲಿ ಸಾಮಾನ್ಯ ಜನರು, ಶಿಕ್ಷಣನೂ ಭಾಳ ಕಡಿಮೆ ಮತ್ತು ಭಾಳ ರಫ್ ಅಂಥೇಳಿ, ನೀವು ಅವರನ್ನು ಸರಿಯಾಗಿ ಗೌರವ ಕೊಟ್ಟು ಅವ್ರ ಜೊತೆಗೆ ಬೆರೆತರೆ ಜೀವಕ್ಕೆ ಜೀವ ಕೊಡ್ತಾರೆ. ಸೊ ನಾನೇನು ಮಾಡಿದೆ ಅಂದರೆ, ಇವರನ್ನು ಏನು ಮಾಡೋದು, ನಾನು ನಮ್ಮ ಏರಿಯಾದವ್ರು ಯಾರೂ ಇಲ್ಲ ಅಲ್ಲಿ. ಸೊ ನಂತರ ನಾನೇನು ಮಾಡ್ತಿದ್ದೆ, ಅವ್ರ ಜೊತೆಗೆ ಹೋಗ್ತಿದ್ದೆ. ಇಲ್ಲಿಂದ ಪ್ರತಿ ಸಲ ಹೋಳಿಗೆ ತಗೊಂಡು ಹೋಗೋದು ಅಥವಾ ಇಲ್ಲಿಯ ತೊಡೆದೇವು ತಗೊಂಡು ಹೋಗೋದು, ಮತ್ತು ಅವ್ರ ಜೊತೆ ಕೂತ್ಕೊಳ್ತಿದ್ದೆ. ನಾನು ಕೂತ್ಕೊಂಡಾಗ ಅವರು, ಸರ್ ನೀವು ಮಲೆನಾಡಿನವರು, ಒಂದು ಮಾತ್ರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವ್ರಿಗೆ ಎಲ್ಲ ಕಡೆ ಗೌರವ ಇದೆ, ಹೋದರೆ ಗುರುಗಳೇ ಗುರುಗಳೇ ಅಂತ ಹೇಳ್ತಿದ್ದಾರೆ ನನಗೆ. ಸೊ ಅವ್ರೇನು ಮಾಡಿದ್ರು ಅಂತೇಳಿದರೆ, ಸರ್ ನಿಮ್ಗೆ ನೀರಿನ ತೊಂದರೆ ಇದೆ, ಇಲ್ಲಿ ಗೊಬ್ಬರ ಸಿಗೋದು ಕಷ್ಟ, ಉಳಿದಿದ್ದು ಕಷ್ಟ, ಯಾಕೆ ಮಾಡ್ತೀರಿ, ಈರುಳ್ಳಿ ಈರುಳ್ಳಿ ಎಂಥದಾರ ಮಾಡ್ಕೊಂಡು ಹೋಗಿಬಿಡ್ರಿ ಅಂತ ಹೇಳ್ತಿದ್ರು. ಬಟ್ ನನಗೆ ದಾಳಿಂಬೆ ಮಾಡಬೇಕು, ಗೆಲ್ಲಬೇಕಂತೇಳಿ. ನಾನು ಏನು ಮಾಡಿದೆ ಅಂದರೆ, ಆಕಳನ್ನು ಒಯ್ದೆ, ಇಲ್ಲಿಂದ 8 ಆಕಳುಗಳನ್ನು ಒಯ್ದು ಆ ಸೆಗಣಿಯನ್ನು ತೆಗೆದುಕೊಂಡೆ. ಅಲ್ಲಿ ಬೇವಿನ ಎಲೆ ಬೇಕಾದಷ್ಟು ಸಿಗ್ತದೆ, ಗೋಮೂತ್ರ ಸೆಗಣಿ ಬೇವಿನ ಎಲೆ ಡ್ರಮ್ಗಳಲ್ಲಿ ತುಂಬಿಡೋದು, ತುಂಬಿಟ್ಟು ವಾರಕ್ಕೊಂದ್ಸಲ ಅಲ್ಲಿ ಶಾಲಾ ಮಕ್ಕಳು ಏನು ಬರ್ತಿದ್ರು ಅವ್ರಿಗೆ ನಾನು ಶಾಲೆಯನ್ನು ಬಿಡ್ಲಿಕ್ಕೆ ಕೊಟ್ಟಿಲ್ಲ, ಶನಿವಾರ ಇಲ್ಲಿಂದ ತುಂಬಿ ಅಲ್ಲಿ ಒಯ್ದು ಕೊಟ್ಟು ಇಳಿಯೋವರೆಗೆ ಮಾಯಿಶ್ಚರ್, ಅದು ತೂಕ ನಷ್ಟ ಅದು 200 ಗ್ರಾಮ್ ಆಗಿರ್ಬೋದು, 250 ಗ್ರಾಮ್ ಆಗಿರ್ಬೋದು, ಅಲ್ಲಿ ಒಯ್ದು ಏನು ಮಾಡ್ತಾರೆ ಆ ವ್ಯಾಪಾರಿ ಅದನ್ನು ತೂಕ ಮಾಡ್ತಾನೆ. ಮಾಡಿದಾವಾಗ ನೋಡ್ರಿ 1.5 ಕಿಲೋ ಕಡಿಮೆ ಇದೆ, ಬರೇ ಮೋಸ ಮಾಡೋವ್ರೆ ಅಂತ ಹೇಳಿಬಿಡ್ತಾನೆ. ಇವನಿಗೆ ಅದರ ಕಲ್ಪನೆ ಇರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೆ, 10.5 ಕಿಲೋ ಹಾಕ್ತಿದ್ವಿ ನಾವು, 1.5 ಕಿಲೋ ಹೋದರೆ ಹೋಗಲಿ ಬಟ್ ಒಮ್ಮೆ ವಿಶ್ವಾಸ ಬರಲಿ ಅಂತೇಳಿ ಅಲ್ಲಿ ಎಲ್ಲರ ಎದುರಿಗೆ ನಮ್ಮ ಬಾಕ್ಸ್ಗೆ ತೂಕ ಮಾಡ್ತಿದ್ರು, ನೋಡ್ರಿ 200 ಗ್ರಾಮ್ ಹೆಚ್ಚಿದೆ. ಇದು ವ್ಯಾಪಾರಿ ಮತ್ತು ನಮ್ಮ ಮಧ್ಯೆ ಒಂದು ವಿಶ್ವಾಸ ಬೆಳೀಲಿಕ್ಕೆ ಆರಂಭ ಆಯಿತು. ಮೂಲತಃ ವ್ಯಾಪಾರಿ ಆಗಿರುವ ಕಾರಣ ಈ ವ್ಯವಹಾರ ಜ್ಞಾನ ಇದೆ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದರೆ, ರೈತರ ಕಷ್ಟ ನೋಡಿರೋದ್ರಿಂದ ನನಗೇನು ಅನಿಸ್ತು ಅಂತೇಳಿದರೆ, ಅದರ ನಂತರ ನೋಡಿ ಟ್ರಾನ್ಸ್ಪೋರ್ಟೇಷನ್, ನನ್ನ ಹತ್ರ 2 ಟನ್ ಇತ್ತು, ನಾನು 2 ಟನ್ ಬೆಂಗಳೂರಿಗೆ ತೊಗೊಂಡು ಹೋಗಿ ಮಾರೋದು ಭಾಳ ಕಾಸ್ಟ್ಲಿ ಟ್ರಾನ್ಸ್ಪೋರ್ಟೇಷನ್. ನಾನೇನು ಮಾಡಿದೆ ಅಂದರೆ, ಅಕ್ಕಪಕ್ಕದವ್ರಿಗೆ ಹೇಳಿದೆ, ನೋಡಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ, ನಿಮ್ಮದು ಮಾಲ್ ತೊಗೊಳ್ರಿ ಬೇಕಾದ್ರೆ, ಡಿವೈಡ್ ಮಾಡ್ಕೊಳ್ಳೋಣ. ನೋಡಿ 6 ಟನ್ ಗಾಡಿಯಲ್ಲಿ ಪಕ್ಕದವನು 2 ಟನ್ ಕೊಟ್ಟ, ಮತ್ತವನು 1 ಕೊಟ್ಟ, ಒಂದು 6 ಟನ್ ಹೋಯಿತು. ಆವಾಗ ಡಿವೈಡೆಡ್ ಬೈ 3 ಆಯಿತು. ಸೊ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಯಿತು. ಆವಾಗೇನಾಯಿತು ಅವನಿಗೆ, ಅದು 2,000 ಅಂದರೂ ಕೂಡ ಆ ಕಾಲದಲ್ಲಿ ಉಳಿತಾಯ ಅದು. ಇದು ಅವ್ರಿಗೆ, ಅಯ್ಯೋ ಹೌದಲ್ಲ, ನಾನು ಒಬ್ಬನೇ ಹೋಗ್ತಿದ್ದೆ ಮೊದಲೇ, ಹೀಗೆ ಮಾಡಿದ್ರೆ ಆಗ್ತದೆ ಅಂತೇಳಿ ಅವನಿಗೆ ಅನಿಸ್ಲಿಕ್ಕೆ ಆರಂಭ ಆಯಿತು. ಸೊ ಇವೆಲ್ಲ ನಾನು ಹೇಳೋದು ನಾನು ಮಾಡಿದೆ ಅಂತಲ್ಲ, ಈಗ ಪ್ರತಿಯೊಂದು ಅಲ್ಲಿ ನೋಡಿ ಆಕಳು ಕಟ್ಟಿದ್ವಿ. ಇವತ್ತೇ ಕೊಟ್ಟಿಗೆ ಗೊಬ್ಬರದ ರೇಟ್ ನೋಡಿದರೆ ಉಳಿದು ಎಲ್ಲದಕ್ಕಿಂತ ಹೈಯೆಸ್ಟ್ ರೇಟ್, ಪ್ಯೂರ್ ಸಿಗೋದಿಲ್ಲ. ಆವಾಗ ಪ್ಯೂರಿಟಿ ಇಲ್ಲ ಅಂದ ಕೂಡಲೇ ನಾವು ಅದನ್ನು ಕಮೆಂಟ್ಸ್ ಮಾಡ್ತೇವೆ, ದಡ್ಡಿ ಗೊಬ್ಬರದಿಂದ ಏನೂ ಸಿಗೋದಿಲ್ಲರಿ ಅಂತೇಳಿ. ಅದ್ರ ಬದಲಿಗೆ ನಾವೇ ಆಕಳು ಕಟ್ಟಿ ಗೊಬ್ಬರ ಮಾಡಿದಾಗ ಏನಾಯಿತು, ಒರಿಜಿನಲ್ ಸಿಕ್ತು, ರೇಟು ಕಡಿಮೆ ಆಯಿತು. ಸೊ ಉತ್ಪಾದನಾ ಖರ್ಚು ಎಲ್ಲ ಕಡಿಮೆ ಆದ ಕೂಡಲೇ ಬಂದಿದ್ದರಲ್ಲೇ ಲಾಭ ಹೆಚ್ಚಾಯಿತು. ನಾನು ನಿಜ ಹೇಳ್ತೇನೆ, ಈ ರೀತಿಯ ಮಾಡ್ತಾ ಬಂದಿರೋದ್ರಿಂದ ನನಗೆ ಎಲ್ಲಿ ಹೋದರೂ ಒಂದು ಖುಷಿ ಇತ್ತು, ಮಾರ್ಕೆಟಿಗೆ ಹೋದ್ರೆ ಗೌರವ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ. ಬಟ್ ಬೇಜಾರೇನು ಅಂತೇಳಿದರೆ, ನನ್ನ ಜೊತೆಗೆ ಪಕ್ಕದಲ್ಲಿದ್ದವನಿಗೆ ಅವನಿಗೆ ಏನೂ ಇಲ್ಲ. ನಾನು ಆವಾಗ ಹೇಳ್ತಿದ್ದೆ ಅವರಿಗೆ, ನೋಡ್ರಿ ನಾನು ಇದಕ್ಕೊಂದು ಏನೋ ಒಂದು ಸಾಧನೆ ಮಾಡಲಿಕ್ಕೆ ಬಂದಿದ್ದೇನೆ, ಬಟ್ ಇವರು ಜೀವನಕ್ಕಾಗಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಒಳ್ಳೇದು ಮಾಡಿದವರಿಗೆ ಪ್ರತಿ ಸಲ ಕರ್ಕೊಂಡು ಹೋಗ್ತಿದ್ದೆ, ಮತ್ತು ನನ್ನ ಪಕ್ಕದವರಿದ್ದಾರೆ ಅವ್ರ ಅಕೌಂಟಿಗೂ ಜಮಾ ಮಾಡಬೇಕಂತ ಹೇಳ್ತಿದ್ದೆ. ಏನಾಯಿತು, ನನಗೆ ಸಿಕ್ಕ ಬೆಲೆ ಅವ್ರಿಗೆ ಸಿಕ್ತು ನೋಡಿ. ಅಲ್ಲಿಂದ ನಮ್ಮ ಮತ್ತು ಅಲ್ಲಿ ಜನರ ಬಾಂಧವ್ಯ ಒಂದು ರೀತಿ ಕೊಡ್ಲಿಕ್ಕೆ ಬಂತು. ಮತ್ತು ಎರಡನೇದು ನಾನು ರೈತರಿಗೆ ಹೇಳೋದು ಅಂತೇಳಿದರೆ, ನಾವು ಅಲ್ಲಿ ಏನು ಮಾಡಿದ್ದೆ ಅಂತ ಶಿಸ್ತು, ನಾವು ಅಲ್ಲಿ ಮಾರಾಟ ಮಾಡಿದಾವಾಗ ನನ್ನ ಜೊತೆ ಹೋದರು ಅವರಿಗೆ 1.5 ಲಕ್ಷ ಸಿಗೋದು, ಕಡೆಗೆ 2 ಲಕ್ಷ ರೂಪಾಯಿ ಸಿಕ್ತು. ಆ 50,000 ಏನಿತ್ತು ನೋಡ್ರಿ, ನಾನು ಅವರಿಗೆ ಹೇಳ್ತಿದ್ದೆ ಅದು ಬೋನಸ್, ನೀವು ಮುಟ್ಟಬಾರ್ದು, ನಾನು ಬಂದಿದ್ದಕ್ಕೆ ಸಿಕ್ಕಿದೆ ಅಲ್ಲ, ಇದು FD ಮಾಡಬೇಕು, ಉಳಿದಿದ್ದು ನೀವು ಏನು ಬೇಕಾದ್ರೆ ಮಾಡಿರಿ. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಏನಾಯ್ತು ಅಂತೇಳಿದರೆ, ಒಂದು 15-20 ರೈತರಲ್ಲಿ ವರ್ಷಕ್ಕೆ 2 ಲಕ್ಷ, 3 ಲಕ್ಷ, 4 ಲಕ್ಷ ಉಳಿತಾಯ ಆಗಲಿಕ್ಕೆ ಆರಂಭ ಆಯಿತು. ಇಲ್ಲದಿದ್ರೆ ಮೊದಲು ಏನು ಮಾಡ್ತಿದ್ರು, ಹಣ ಬಂದು ಕೂಡಲೇ ಮೋಟರ್ ಸೈಕಲ್ ತೊಗೊಂಡ್ರು, ಮನೆ ಕಟ್ಟಲಿಕ್ಕೆ ಹೋದರು. ನಾನೇನು ಹೇಳ್ತಿದ್ದೆ, ಸಾಲ ಮೊದಲು ತೀರಿಸ್ಕೊಳ್ರಿ, ಸಮೃದ್ಧಿ ಬಂದ ನಂತರ ಏನು ಬೇಕಾದ್ರೆ ಮಾಡಿರಿ, ಹೆಲಿಕಾಪ್ಟರ್ ತೊಗೊಳ್ರಿ ನೀವಂತ ಖುಷಾಲು ಮಾಡೋದಿತ್ತು. ಸೊ ಇದು ಟ್ರೆಂಡ್ ಬರಬೇಕಾಗಿದೆ ನಮ್ಮ ರೈತರಲ್ಲಿ. ಏನಾಗುತ್ತೆ, ಪಾಪ ಬಂದು ಕೂಡಲೇ ಸಾಲ ತೀರಿಸೋದಾಯಿತು, ಜೊತೆಗೆ ಇನ್ನೋಸೆಂಟ್ಲಿ ಏನೋ ತೊಗೊಂಡ್ಬಿಡ್ತಾನೆ. ನೋಡಿ, ಇರೋದು 2 ಎಕರೆ ಜಾಗ ಇರ್ತದೆ, ಟ್ರ್ಯಾಕ್ಟರ್ ತೊಗೊಳ್ತಾನೆ ಅವನು. ಸೊ ಮೆಕ್ಯಾನೈಸೇಷನ್ ಬೇಕು ಯಾರಿಗೆ, ಅದು 20-30 ಎಕರೆ ಇದ್ದವನಿಗೆ, 2 ಎಕರೆ ಅವನಿಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಇಲ್ಲ, ಅವನು ಬಾಡಿಗೆ ಟ್ರ್ಯಾಕ್ಟರ್ ತೊಗೊಳ್ಬೇಕು ಅವನು. ಸರಿಗಾ, ಕೃಷಿ ಕ್ಷೇತ್ರದ ಬಗ್ಗೆ ಸಾಕಷ್ಟು ಅನುಭವವನ್ನು ನೀವು ಹಂಚಿಕೊಳ್ತಾ ಇದ್ದೀರಿ, ಒಂದಷ್ಟು ಸಾಹಿತ್ಯ ಕೃಷಿಯನ್ನು ಕೂಡ ಮಾಡುವ ಪ್ರಯತ್ನವನ್ನು ನೀವು ಮಾಡಿದಿರಿ. ವಿಶೇಷವಾಗಿ ಕೃಷಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ಕೃಷಿಯ ಯಶಸ್ಸು ಆಗ್ಬೋದು, ಸಾಧನೆ ಆಗ್ಬೋದು, ಜೊತೆಗೆ ಫೇಲ್ಯೂರ್ಸ್ ಅಥವಾ ಒಂದು ನಷ್ಟವನ್ನು ಕೂಡ ನೀವು ಅದರಲ್ಲಿ ದಾಖಲಿಸ್ತಾ ಇದ್ದೀರಿ. ಈ ಬಗ್ಗೆ ಹೇಳಿ, ಸಾಹಿತ್ಯ ಕೃಷಿಯ ಬಗ್ಗೆ. ನೋಡಿ, ಸಾಹಿತ್ಯಿಕವಾಗಿ ಹೇಳಬೇಕಂದ್ರೆ ನನಗೇನಿಸ್ತು ಅಂತೇಳಿದ್ರೆ, ನಾನು ಈಗ ನನ್ನ ಏರಿಯಾದಲ್ಲಿ ಒಂದು 50 ಜನರಿಗೆ 60 ಜನರಿಗೆ ರೀಚ್ ಆಗ್ಬೋದು. ಈ ಪುಸ್ತಕ ರೂಪದಲ್ಲಿ, ಮಾಧ್ಯಮ ರೂಪದಲ್ಲಿ, ಸಾಹಿತ್ಯ ರೂಪದಲ್ಲಿ ಬಂದಾಗ ಏನಾಗುತ್ತೆ ಅಂತೇಳಿದ್ರೆ, ಎಲ್ಲೋ ಒಬ್ಬ ವ್ಯಕ್ತಿ ಕುತ್ಕೊಂಡು ಓದ್ತಾನೆ, ಅವನಿಗೆ ಅರೆ ಹೌದಲ್ಲ ಈ ರೀತಿ ನಾನು ಮಾಡಬಹುದು ಅನ್ನೋದು ಅವನ ಮನಸ್ಸಿನಲ್ಲಿ ಬಂದರೆ, ನಾನು ಮಾಡಿದ್ದ ಪರಿಶ್ರಮ ಅವನಿಗೆ ರೀಚ್ ಆಗಿ ಅವನು ಗೆದ್ದರೆ ಅದರಷ್ಟು ಖುಷಿ ಯಾವುದೂ ಇಲ್ಲ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಮಧ್ಯದಲ್ಲಿ ನನಗೆ ಒಂದು 10 ವರ್ಷ ಇಲ್ಲಿ ಲೋಕಲ್ ಧ್ಯೇಯನಿಷ್ಠ ಪತ್ರಕರ್ತ ಅಂತ ಪತ್ರಿಕೆ ಇತ್ತು, ಅದಕ್ಕೆ ಸಚ್ಚಿದಾನಂದ ಹೆಗಡೆಯವರು ಸಂಪಾದಕರಿದ್ದರು. ಅವರು ಬೆಂಗಳೂರಿನಲ್ಲೆಲ್ಲ ಹೋಗಿ ಅಂದರೆ ಇಂಡಿಯನ್ ಎಕ್ಸ್ಪ್ರೆಸ್ಸು, ಬೇರೆ ಬೇರೆ ಪತ್ರಿಕೆಯಲ್ಲೆಲ್ಲ ಭಾಳ ಒಳ್ಳೆ ವರ್ಕ್ ಮಾಡಿ ಬಂದವರಿದ್ದರು. ಅವರು ನನ್ನನ್ನು ಗುರುತಿಸಿದರು, ಮತ್ತು ಕಿಣಿಯವರು ಒಂದು ಕೆಲಸ ಮಾಡಿ, ಇಲ್ಲಿ ಕೊಂಕಣಿಯವರು ಭಾಳ ಜನ ಇದ್ದಾರೆ, ನೀವು ಕೊಂಕಣಿ ಭಾಷೆಯಲ್ಲೇ ಬರೀರಿ, ಕೊಂಕಣಿ ಸೌರಭ ಅಂತೇಳಿ, ಮತ್ತು ನಿಮ್ಮ ಏನು ಅನಿಸಿಕೆಗಳನ್ನು ಅಲ್ಲಿ ಸಾಹಿತಿಗಳಿಗೆ ತಗೊಂಡು ಬರಿಬೇಕು ಅಂತೇಳಿ. ಸೊ ನನಗೆ ಸಾಹಿತ್ಯದ ಏನಾದರೂ ಬಂದಿದ್ದರೆ ಆ ಕೊಂಕಣಿ ಸೌರಭ ದೇಹನಿಷ್ಠ ಪತ್ರಿಕೆಯಿಂದ ಆರಂಭ ಆಯಿತು. ನಂತರ ನನಗೇನಾಯಿತು, ಬರವಣಿಗೆ ಆರಂಭ ಆಯ್ತಲ್ಲ, ಆದ ನಂತರ ಜನರಿಗೆ ರೀಚ್ ಆಗ್ತಿತ್ತು, ಜನರು ಫೋನ್ ಮಾಡ್ತಿದ್ರು, ಏ ನಿನ್ನೆ ಬರೆದಿದ್ದು ಭಾಳ ಚೆಂದಿತ್ತು ಅಂತೇಳಿ. ಆವಾಗ ಓಹೋ ಇದು 1000 ಜನರಿಗೆ ಮುಟ್ತದೆ. ಆವಾಗ ನಾನೇನು ಮಾಡಿದೆ ಅಂದರೆ, ಫಸ್ಟ್ ಕೃಷಿತೋ ನಾಸ್ತಿ ದುರ್ಭಿಕ್ಷ ಸುಭಿಕ್ಷ ಪುಸ್ತಕ ಬರೆದೆ. ಅದರಲ್ಲಿ ಏನು ಬರೆದೆ, ಯಾವುದು ಶಾರ್ಟೇಜ್ ಇದೆ ಇವತ್ತು ನೋಡಿ, ರೈತ ಅವನ ಹತ್ರ ಶಿಕ್ಷಣನೇ ಇಲ್ಲ ಪಾಪ, ಅದು ಯಾಕೆ ಏನು ನಾನು ಹೇಳೋದಿಲ್ಲ ಅಂತ, ಕೆಲವ್ರ ಹತ್ರ ಇದೆ, ಬಟ್ ಅವನಿಗೆ ಏನು ಬೇಕು, ಇಂಗ್ಲೀಷ್ನಲ್ಲಿ ಕೊಟ್ಟರೆ ಅವನಿಗೆ ಅರ್ಥ ಆಗೋದಿಲ್ಲ. ಈಗ ಇದ್ದ ಪುಸ್ತಕಗಳೆಲ್ಲ ಇಂಗ್ಲೀಷ್ನಲ್ಲಿ, ಬೇರೆ ಸಾಹಿತ್ಯದ ಪುಸ್ತಕಗಳಿದ್ದಾವೆ, ಟೆಕ್ಸ್ಟ್ ಬುಕ್ಗಳಿದ್ದಾವೆ. ಅವನಿಗೆ ರೈತನಿಗೆ ಬೇಕಾಗಿರೋದು ಏನು, ಫಸ್ಟ್ ಮಣ್ಣು, ಎರಡನೇದು ನೀರು, ಮೂರನೇದು ಗೊಬ್ಬರ, ಆಹಾರ, ಇದನ್ನು ಸರಳ ಭಾಷೆಯಲ್ಲಿ ಅದರ ಮಹತ್ವ ಏನು, ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಇದನ್ನು ಸರಿಯಾಗಿ ಇಟ್ಕೊಳ್ಳೋದು ಹೇಗೆ, ಯಾಕೆ ನಾನು ಮಾಡಬೇಕು, ಹೇಗೆ ರಕ್ತ ಪರೀಕ್ಷೆ ಮಾಡ್ತೇವೆ ನಾನು ಈ ರೀತಿ ತಗೊಂಡೆ ಅವರಿಗೆ, ಮಣ್ಣಿನ ಪರೀಕ್ಷೆ ಯಾಕೆ ಅಂದರೆ, ನಿಮ್ಮ ರಕ್ತ ಪರೀಕ್ಷೆ ನೋಡಿದ ನಂತರ ಡಾಕ್ಟರ್ ಏನು ಔಷಧಿ ಕೊಡ್ತಾರೆ ಅದು ಕರೆಕ್ಟ್ ಆಗ್ತದೆ, ಹಾಗೆ ಮಣ್ಣಿನ ಪರೀಕ್ಷೆ ಮಾಡಿದ್ನಿ ಅಂತ ನೀವು ಆಹಾರ ಕೊಟ್ಟರೆ ಈ ರೀತಿ ಅವರಿಗೆ ಹೇಳಲಿಕ್ಕೆ ಅದು ಅನುಕೂಲ ಆಯಿತು. ಸೊ ಆ ರೀತಿ ಸಾಹಿತ್ಯದಕ್ಕೆ ಬಂದೆ. ಅದರ ನಂತರ ಮಾರುಕಟ್ಟೆ ಅಂತ ಒಂದು ಪೇಜ್ ಆಗದೆ ನಾನು, ಬೆಳೆಸಿದ್ರೆ ಆಗಲಿಲ್ಲ, ಬೆಳೆದ ವಸ್ತುವನ್ನು ಮೌಲ್ಯವರ್ಧನೆ ಮಾಡಬೇಕು, ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ರೈತ ಲಾಭ ಪಡಿತಾನೆ, ರೈತ ಗೆಲ್ತಾನೆ. ಬಹಳ ಸಂತೋಷ ರಾಮು ಹರಿ ಕಿಣಿಯವರೇ. ಮೂಲತಃ ನೀವು ಉಪನ್ಯಾಸಕರು ಹೌದು, ವೃತ್ತಿಯಿಂದ ಅಂಗಡಿಯನ್ನು ಮ್ಯಾನೇಜ್ ಮಾಡಿದಂಥವರು ಕೂಡ ಹೌದು, ಲೆಕ್ಕಾಚಾರವನ್ನು ಕೂಡ ಮಾಡಿದಂಥವರು, ಆನಂತರ ಕೃಷಿಗೆ ಬಂದರೆ ಕೃಷಿಯಲ್ಲಿಯೂ ಕೂಡ ಸಾಂಪ್ರದಾಯಿಕ ಕೃಷಿಯ ಜೊತೆ ಜೊತೆಗೆ ಬೇರೆ ಬೇರೆ ಸಾಹಸವನ್ನು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರಿ. ದಾಳಿಂಬೆ ಕೃಷಿಯಾಗ್ಬೋದು, ವೆನಿಲಾ ಕೃಷಿಯಾಗ್ಬೋದು, ಅಥವಾ ಬೇರೆ ಬೇರೆ ಹಣ್ಣಿನ ಹಂಪಲುಗಳು ಇಂಥವುಗಳನ್ನು ಗಿಡಗಳನ್ನು ಕೃಷಿ ಮಾಡುವಂಥದ್ದು, ಜೊತೆಗೆ ಸಾಹಿತ್ಯ ಕೃಷಿಯೂ ಕೂಡ, ಎಲ್ಲ ಅನುಭವನ ನಮ್ಮ ಕೇಳುಗರ ಜೊತೆಗೆ ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆಕಾಶವಾಣಿ ಕಾರವಾರ ಕೇಂದ್ರದವರು, ನೀವು ಇಷ್ಟು ಸೌಜನ್ಯದಿಂದ ಒಬ್ಬ ರೈತರ ತಳಮಳ ಮತ್ತು ಗೆಲುವು ರೆಕಾರ್ಡ್ ಮಾಡಿದ್ದಕ್ಕೆ ಧನ್ಯವಾದ. ಹೊಸ ಬೆಳೆಗಳ ಕೃಷಿ ಸಾಧ್ಯತೆಯ ಅನುಭವದ ಕುರಿತು ಶಿರಸಿಯ ರಾಮು ಹರಿ ಕಿಣಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.